ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅನಾನಸ್ ಕೃಷಿ ಅನುಭವ ಈ ಕುರಿತು ಶಿರಸಿ ತಾಲೂಕಿನ ಉಂಚಳ್ಳಿಯ ಗಜಾನನ್ ನಾರಾಯಣ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಗಜಾನನ್ ನಾಯ್ಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅನಾನಸು ಕೃಷಿಯಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು? ಅನಾನಸ್ ಕೃಷಿಯಲ್ಲಿ ಆಸಕ್ತಿ ಬರ್ಲಿಕ್ಕೆ ಅದರಲ್ಲಿ ಸ್ವಲ್ಪ ಆದಾಯ ಜಾಸ್ತಿ ಇರೋದ್ರಿಂದ ಅನಾನಸ್ ಕೃಷಿ ಬಗ್ಗೆ ಸ್ವಲ್ಪ ಒಲವು ತೋರಿಸಾಯಿತು. ಈಗ ಅನಾನಸು ಕೃಷಿಗೆ ಒಂದು ಸೂಕ್ತವಾದಂತಹ ಒಂದು ಸ್ಥಳ ಅಂದರೆ ಅದರ ಒಂದು ಆಯ್ಕೆಯನ್ನು ಹೇಗೆ ಮಾಡಬೇಕು, ಎಂಥ ಪ್ರದೇಶ ಇದಕ್ಕೆ ಸೂಕ್ತವಾಗಿದೆ? ಅದು ಸ್ವಲ್ಪ ಈ ಹಕ್ಕಲ ನೆಲಕ್ಕೆ ಸೂಕ್ತವಾಗಿದೆ. ಅಂಟು ಮಣ್ಣಾಗಿರಬಾರ್ದು, ಗೊಚ್ಚು ಮಿಕ್ಸಿತ ಮಣ್ಣಾದರೂ ತುಂಬ ಒಳ್ಳೇದಾಗುತ್ತೆ. ಸಾಮಾನ್ಯವಾಗಿ ಈಗ ಬಾಣೆ ಜಾಗ ಅಂತ ಹೇಳ್ತೀವಿ, ಅಂತ ಜಾಗದಲ್ಲಿ ಮಾಡಬಹುದು? ಮಾಡಬಹುದು ಸರ್, ಮಾಡಬಹುದು. ಈಗ ನಿಮ್ಮ ಜಮೀನು ಒಂದು ಹೇಗಿದೆ ಸ್ಥಿತಿಗತಿ? ನಮ್ಮ ಜಮೀನು ಗೊಚ್ಚು ಮಣ್ಣಿದೆ, ಸ್ವಲ್ಪ ಇಳಿಜಾರು ನೆಲ ಇದೆ, ಅದು ಇಳಿಜಾರು ಜಾಗ ಇದೆ, ಅದರಲ್ಲಿ ಮಾಡಾಗಿದೆ ಅನಾನಸು. ಈಗ ಅನಾನಸು ಕೃಷಿಗೆ ನೆರಳು ಬೇಕು ಅಥವಾ ಫುಲ್ ಬಿಸಿಲೇ ಬೇಕು? ಹೇಗೆ? ಫುಲ್ ಬಿಸಿಲೇ ಬೇಕಾಗುತ್ತೆ. ಬಿಸಿಲು ನೆರಳಿದ್ದರಷ್ಟು ಇದಾಗಲ್ಲ, ಗಿಡ ಬೆಳವಣಿಗೆ ಸರಿ ಆಗೋದಿಲ್ಲ. ಎಷ್ಟು ಪ್ರದೇಶದಲ್ಲಿ ಅನಾನಸ್ ಕೃಷಿಯನ್ನು ಮಾಡ್ತಾ ಇದ್ರಿ ನೀವು? ಅಂದ್ರೆ ಎಷ್ಟು ಬುಡ ಇದೆ ಅಥವಾ ಎಷ್ಟು ಎಕರೆ ಲೆಕ್ಕದಲ್ಲಿ? ಒಂದು ನೆಲದಲ್ಲಿ ಒಂದು ಸಲ ಬೆಳೆದ ನಂತರ ಮತ್ತೊಂದು ಅಥವಾ ಎರಡು ಬೆಳೆ ತಗೊಂಡಾದ ನಂತರ ಮತ್ತೊಂದು 2 ವರ್ಷ ಗ್ಯಾಪ್ ಬೇಕಾಗುತ್ತೆ, ಕಂಟಿನ್ಯೂ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೀಗ ಒಂದು 3 ಎಕರೆಯಲ್ಲಿ ಮಾಡಿದ್ದೇವೆ. ಅದು ಈಗ 1-2 ಕಟಿಂಗ್ ಆದ ನಂತರ ಮತ್ತೆ ಬೇರೆ ಜಾಗದಲ್ಲಿ ಮಾಡಬೇಕು ಅಥವಾ ಇದರಲ್ಲೇ ಮಾಡಬೇಕು ಅಂದ್ರೆ ಮತ್ತೆ ಕಾಯ್ಬೇಕಾಗ್ತದೆ, 1-2 ವರ್ಷ ಗ್ಯಾಪ್ ಕೊಡಬೇಕಾಗ್ತದೆ. ಲೀಸಿಗೆ ತಗೊಂಡು ಕೂಡ ಮಾಡ್ಲಿಕ್ಕೆ ಅವಕಾಶ ಉಂಟು? ಉಂಟು, ಲೀಸಿಗೆ ತಗೊಂಡು ಮಾಡಬಹುದು. ಆಮೇಲೆ ಈಗ ಮಣ್ಣಿನ ಒಂದು ಭೂಮಿಯ ಸಿದ್ಧತೆ ಅಂದ್ರೆ ಹೇಗೆ ಮಾಡ್ಕೊಳ್ಬೇಕು, ಏನೇನು ತಯಾರಿ ಬೇಕಾಗ್ತದೆ ಇದಕ್ಕೆ? ಮಣ್ಣಿನ ತಯಾರಿ ಅಂದ್ರೆ ಏನೋ ಒಂದು ಉಳುಮೆಯನ್ನು ಚೆನ್ನಾಗಿ ಮಾಡಬೇಕಾಗ್ತದೆ, ಒಂದು 1.5-3 ಫೂಟ್ ಮಣ್ಣಾಗುವಾಗ ಉಳುಮೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ಮಾಡುವಂತದ್ದ ಉಳುಮೆ ನಾವು ಯಾವಾಗ ಬೇಕಾದ್ರೂ ನಮಗೆ ನಡ್ಲಿಕ್ಕೆ ತಯಾರಿ ಅಂದ್ರೆ ಅದು ನಾವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಮಳೆಗಾಲದಲ್ಲಿ ಒಂದು ಆಗಲ್ಲ, ಒಂದು 2-3 ತಿಂಗಳದಲ್ಲ ಆಗುದಿಲ್ಲ ಮಳೆ ಇರೋದ್ರಿಂದ, ಬಾಕಿ ಉಳಿದ್ರ ಟೈಮ್ನಲ್ಲಿ ಯಾವ ಟೈಮ್ ಬೇಕಾದ್ರೂ ಮಾಡ್ಕೊಂಡು ಮಾಡಬಹುದು ನಾವು ಉಳುಮೆ ಮಾಡ್ಕೊಂಡು ಮಾಡಬಹುದು. ಸರಿ, ಈಗ 1 ಫೀಟ್ ನಷ್ಟು ನೀವು ಉಳುಮೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆಮೇಲೆ ಸಾಲ ಮಾಡುವುದಿಲ್ಲ? ಸಾಲ ಮಾಡೋದು ಅಂದ್ರೆ ನಾವು ಬೇಕಂದ್ರೆ ಈ ಮಾರ್ಕ್ ಮಾಡ್ಕೊಳ್ಬಹುದು, ಮಾರ್ ದಾರ ಕಟ್ಕೊಂಡು ಅಂತರ ಮಧ್ಯ ಒಂದು 2.5 ಫೂಟ್ ಗ್ಯಾಪ್ ಬೇಕಾಗುತ್ತೆ ಸಾಲಿನಿಂದ ಸಾಲಿಗೆ, ಡಬಲ್ ಸಾಲ್ನಲ್ಲಿ ಇದು ಮಾಡ್ತೇವೆ. ಒಂದು ಸಾಲು ಎಷ್ಟಾಗಲೇ ಇರ್ತದೆ? ಒಂದು ಸಾಲು 1 ಫೂಟ್ ಅಂತರದಲ್ಲಿ ಸಸಿಯನ್ನು ಹಿಂಗೆ ಕುಳಿಸ್ತೇವೆ, 1 ಫೂಟ್ನಲ್ಲಿ 2 ಸಾಲು ಇರುತ್ತೆ, ಮಧ್ಯ 2.5 ಫೂಟ್ ಗ್ಯಾಪ್ ಸಾಲಿನಿಂದ ಸಾಲಿಗೆ. ಆಮೇಲೆ ನೆಡುವ ಸಂದರ್ಭದಲ್ಲಿ ಏನಾದರೂ ಗೊಬ್ಬರ ಏನಾದ್ರು ಕೊಡಬೇಕಾಗ್ತದೆ? ಗೊಬ್ಬರ ಏನು ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ. ಇಲ್ಲ, ನೆಟ್ಟಿ ಆಗಿ 1-2 ತಿಂಗಳ ನಂತರ ಕೊಟ್ಟಿದ್ರೆ ಒಳ್ಳೇದು ಗೊಬ್ಬರ. ಆ ಟೈಮ್ನಲ್ಲಿ ಸ್ವಲ್ಪ ಲೈಟ್ ಆಗಿ ಮಣ್ಣು ಕೊಟ್ಟು ಗೊಬ್ಬರ ಕೊಡಬಹುದು ಆ ಟೈಮಿಗೆ. ಈಗ ನಾಟಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಈ ಗಿಡಗಳನ್ನೆಲ್ಲ ಎಲ್ಲ ತಗೊಂಬಂದ್ರಿ? ಗಿಡಗಳು ಈಗ ಪ್ಲಾಟ್ ಮಾಡದಂತ ರೈತರ ಹತ್ರ ತಗೊಂಡು ಬಂದು ನಾಟಿ ಮಾಡಿದ್ವಿ ನಾವು, ಸಿಗುತ್ತೆ. 1 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಬೇಕಂದ್ರೆ ಎಷ್ಟು ಗಿಡಗಳು ಬೇಕಾಗ್ತವೆ? 10,000-12,000 ಗಿಡ ಮಟ. 10,000-12,000 ಗಿಡಗಳು 1 ಎಕರೆ ನಿಲ್ತದೆ ಬೇಕಾಗುತ್ತೆ ಸರ್. ಆಮೇಲೆ ಇದರಲ್ಲಿ ಏನಾದರೂ ತಳಿ ಅಂತ ಏನಾದ್ರು ಉಂಟಾ? ತಳಿ ಇದೆ, ಆದ್ರೆ ನಮ್ ಇಲ್ಲಿ ಯಾವ್ದು ಎಲ್ಲ ಒಂದೇ ತಳಿನಾಗಿದೆ. ಇಲ್ಲೇನು ಅದೇನು ನಾವು ಯಾವ್ದು ತಳಿ ಗಿಳಿ ಅಂತ ಯಾವ್ದು ಇಲ್ಲ, ಒಟ್ಟು ಒಂದೇ ತಳಿನೇ ಆಗಿದೆ ಇಲ್ಲಿ. ಆಮೇಲೆ ನಾಟಿ ಮಾಡುವಂತ ಒಂದು ವಿಧಾನ ಬಗ್ಗೆ ಹೇಳಿ, ಒಂದೂವರೆ ಅಡಿ ಅಂತರದಲ್ಲಿ ನೀವು ನಾಟಿ ಮಾಡಬೇಕು ಅಂತ ಹೇಳಿ ಬಂಡಲ್ಲಿ. ಹಂಗೆ ನಾಟಿ ಮಾಡಿದ ನಂತರ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನಂತರ ನಿರ್ವಹಣೆ ಅಂದ್ರೆ ಒಂದು ಎರಡು ತಿಂಗಳ ಏನೋ ಮಾಡುವಂತ ಅವಶ್ಯಕತೆ ಇಲ್ಲ. ನೀರು ಕೊಡಬೇಕು, ನೀರು ಒಂದು ಸ್ವಲ್ಪ ಒಂದು ಲೈಟ್ ಆಗಿ ಕೊಟ್ಟಿದ್ರೆ ಸಾಕಾಗುತ್ತೆ. ನೀರು ಬಹಳ ಕೊಟ್ಟಿದ್ರು ಸಸಿ ಕೊಳೆಯುವ ಸಾಧ್ಯತೆ ಇರ್ತದೆ. ಒಂದೂವರೆ ಎರಡು ತಿಂಗಳ ಮಟ್ಟ ಸ್ವಲ್ಪ ಒಂದು ಎಂಟು ದಿವಸಕ್ಕೊಂದು ಗಂಟೆ ನೀರು ಮೈಕ್ರೋಜೆಟ್ ಮಾಡ್ಕೊಂಡಿದ್ರೆ ಒಂದು ಗಂಟೆ ನೀರು ಹೊಡಿಸಿದ್ರೆ ಸಾಕು. ಕಡೆ ಎರಡು ತಿಂಗಳದ ನಂತರ ಅದಕ್ಕೆ ನಾವು ಈ ಲಿಕ್ವಿಡ್ ಟೈಪ್ನಲ್ಲಿ ಗೊಬ್ಬರ ಕೊಡ್ತೇವೆ. ಅಂದ್ರೆ ಡ್ರಿಪ್ ಹಾಕೊಂಡು ಕೊಡ್ತೀರಾ? ಅಲ್ಲ, ಡ್ರಿಪ್ನಲ್ಲಿ ಕೊಡೋದಿಲ್ಲ, ಈ ಬ್ಯಾರಲ್ ಅಲ್ಲಿ ಕರಡುಕೊಂಡಿಲ್ಲ. ಒಂದು 100 ml ಅಂತೆ ಪ್ರತಿ ಗಿಡಕ್ಕೆ ಗರಿ, ಎರಡನೇ ಗರಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತೇವೆ. ಅದು ಗೊಬ್ಬರ ರೂಪದಲ್ಲಿ ಇರ್ತದೆ? ಹೇಗೆ ಅದು? ಇದು ನೀರು ರೂಪದಲ್ಲಿ ಕರಡಿಸಿ ಹಾಕ. ಹೌದು, 200 ಲೀಟರ್ ಬ್ಯಾರಲ್ ಅಲ್ಲಿ ಒಂದು ಗೊಬ್ಬರ ಪ್ರಮಾಣ ಎಷ್ಟು ಬೇಕು ಅಂತ. ಎಷ್ಟು ಪ್ರಮಾಣ ಇರ್ತದೆ ಸಾಮಾನ್ಯವಾಗಿ? ಈಗ 200 ಲೀಟರ್ ಒಂದು ಬ್ಯಾರಲ್ ನೀರಿಗೆ ಹಾಕ್ಬೇಕಿದ್ರೆ ಯೂರಿಯಾ ಒಂದು 4 ಕಿಲೋ ಹಾಕ್ತೇವೆ, ಪೊಟ್ಯಾಸ್ ಒಂದು 6-7 ಕಿಲೋ, ಆಮೇಲೆ ಪೆಕ್ಟಂಪಸ್ ಗೊಬ್ಬರ ಅಥವಾ DAP ಒಂದು 6-7 kg. ಅದು ಅಷ್ಟನ್ನೆಲ್ಲ ಮಿಕ್ಸ್ ಮಾಡಿ ದ್ರವ ರೂಪದಲ್ಲಿ ಕೊಡ್ತೀರಿ? ಹೌದು, ತುದಿಗೆ ಕೊಡುವಂತದ್ದು. ತುದಿಗೆ ಅಂದ್ರೆ ಅದೇ ಬುಡದ ಗರಿಯಲ್ಲಿ ಹೆಂಗಿಗೆ ಮಾಡ್ಕೊಂತ ಹೋದ್ರೆ ಆಯ್ತು, ಬುಡಕ್ಕೆ ಹೋಗಿ ಸೇರ್ತದೆ. ಸೇರ್ತದ ಅದಿಲ್ಲ ಅಂದ್ರೆ ಈಗ ದಿನದಲ್ಲಿ ಪಂಪ್ ನೆಲ್ಲೋ ಹಾಕ್ತಾರೆ, ಉದ್ಪಿರ್ಕಿ ಮಾಡ್ಕೊಂಡು ಬುಡದಲ್ಲಿ ಹಿಡ್ಕೊಂತ ಹೋಗ್ತಾರೆ. ಸ್ವಲ್ಪ ಲೇಬರ್ಸ್ ಅಲ್ಲ, ಅದಕ್ಕೆ ಪಂಪ್ನಲ್ಲಿ ಹಾಕೋದೇ ಈಸಿ ಆಗುತ್ತೆ. ಮತ್ತೆ ಈ ಲೇಬರ್ಸ್ ಸಮಸ್ಯೆ ಇರೋದ್ರಿಂದ ಈಗ ಒಬ್ಬರಾದ್ರೂ ನಿರ್ವಹಣೆ ಮಾಡ್ಬೋದು, ಗೊಬ್ಬರ ನೀರು ಮಾಡಬಹುದು. ಆಮೇಲೆ ಈಗ ಮಣ್ಣು ಏರು ಹಾಕುದು ಅಥವಾ ಮಡಿಯ ಮೇಲೆ ಹಾಕುವಂತದ್ದು ಇದೆಯಾ? ನಾಟಿ ಮಾಡಾದ ನಂತರ ಸ್ವಲ್ಪ ಮಣ್ಣನ್ನು ಸ್ವಲ್ಪ ಇದು ಮಾಡಿಕೊಟ್ಟೆ ಸಾಕು, ಬುಡಕ್ಕೆ ಮಣ್ಣು ಹಾಕೊಡ್ತಾ ಹೋದ್ರೆ ಸಾಕಾಗ್ತದೆ. ಒಂದ್ಸಲ ಹಾಕಿದ್ರೆ ಸಾಕು, ನಾಟಿ ಆಗಿ ಒಂದು ತಿಂಗಳ ಎರಡು ತಿಂಗಳ ಬಿಟ್ಟು ಒಂದ್ಸಲ ಮಣ್ಣನ್ನು ಸಾಮಾನ್ಯ ಸ್ವಲ್ಪ ಕೊಟ್ಟಿದ್ರೆ ಸಾಕು, ಏನು ಭಾಳ ಏರಿಸ್ಬೇಕು ಅಂತ ಎಲ್ಲ ಇಲ್ಲ ಮಣ್ಣು. ಹೌದು. ಆಮೇಲೆ ಈಗ ಈ ಕಳೆ ಗಿಡಗಳಲ್ಲಿ ಏನೇನು ಬರ್ತವೆ? ಕಳೆ ಎಲ್ಲ ರೀತಿ ಕಳೆಯೂ ಬರುತ್ತೆ, ಅದು ಈಗ ನಾವು ಈ ಕಳೆ ನಾಶಕದಿಂದನೇ ಇದು ಮಾಡ್ತೇವೆ, ಡ್ಯೂರೆಕ್ಸ್ ಅಂತ ಕಳೆ ನಾಶಕ ಸಿಂಪಡಣೆ ಮಾಡ್ತೇವೆ. ನಾಟಿ ಮಾಡಿದ ಎಷ್ಟು ದಿವಸಗಳಲ್ಲಿ? ಅದು ಒಂದು 2 ತಿಂಗಳ ನಂತರ ಸಿಂಪಡಣೆ ಮಾಡ್ಲಿಕ್ಕೆ. ಒಂದ್ಸರಿ ಸ್ಪ್ರೇ ಕೊಟ್ರೆ ಸಾಕಾಗ್ತದ? ಒಂದ್ ಸಲ ಸಾಕಾಗುವುದಿಲ್ಲ, ಒಂದು 2-3 ಸಲ ಸ್ಪ್ರೇ ಬೇಕಾಗುತ್ತೆ. ಅದಕ್ಕೆ ಕಳೆನಾಶಕದ ಸ್ಪ್ರೇ ಮಾಡಬೇಕಿದ್ರೆ ಏನು ಪ್ರಿಕಾಷನ್ಸ್ ಅಂದ್ರೆ ಜಾಗ್ರತೆ ವಹಿಸಬೇಕಾಗ್ತದೆ? ಜಾಗ್ರತೆ ಅದೇನು ಇಲ್ಲ, ತೊಂದರೆ ಇಲ್ಲ. ಡೋರೆಕ್ಸ್ ಅಲ್ಲ, ಡೋರೆಕ್ಸ್ ಅದಕ್ಕಾಗಿ ಅನ್ನಾಸಿಗೆ ಇದು ಮಾಡಿದ್ದಾರೆ, ಅದು ಸಿಫಾರಸ್ ಮಾಡಿದ್ದಾರೆ. ಅದರಿಂದ ಏನು ಯಾವುದು ತೊಂದರೆ ಇಲ್ಲ, ಗಿಡಕ್ಕೆ ತಾಗಿದ್ರು ಏನು ಸಮಸ್ಯೆ ಆಗೋದಿಲ್ಲ. ಎಲ್ಲ ರೀತಿಯ ಕಳೆಗಳನ್ನು ಕೂಡ ಹತೋಟಿ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ? ಎಲ್ಲ ಕಳೆನೂ ಕಂಟ್ರೋಲ್ ಆಗುತ್ತೆ. ಹೌದು, ಎಲ್ಲ ರೀತಿ ಕಳೆನೂ ಹೋಗುತ್ತೆ. ಈ ಕರ್ಕಿ ಕಳೆ ಅಂತ ಅದೊಂದು ಸ್ವಲ್ಪ ಒಂದ್ಸಲ ಕಂಟ್ರೋಲ್ ಆಗುತ್ತೆ, ಮತ್ತೆ ಇದಾಗುತ್ತೆ. ಈ ಬಾಕಿ ಕಳೆ ಎಲ್ಲ ಕ್ಲೀನ್ ಆಗಿ ಇದಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಒಂದ್ಸಲ ಸ್ಪ್ರೇ ಮಾಡಿದ ನಂತರ ಒಂದು 3-4 ತಿಂಗಳ ಕಳೆ ಕಂಟ್ರೋಲ್ ಇರುತ್ತೆ. ಆಮೇಲೆ ಈಗ ನೆಟ್ಟ ಎಷ್ಟು ಸಮಯದ ನಂತರ ಅದು ಹೂ ಬರ್ತದೆ ಅಥವಾ ಒಂದು ಕಾಯಿ ಬಿಡ್ತದೆ? ನೆಟ್ಟ ಅದು ನ್ಯಾಚುರಲ್ ಆಗಿ ಬರುವುದಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ, ಒಂದು ವರ್ಷ ಬೇಕಾಗ್ತದೆ. ಹಾ, ಬೇಕಾಗುತ್ತೆ. ನ್ಯಾಚುರಲ್ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ನಾವೇನು ಮಾಡ್ತೇವೆ ಅಂದ್ರೆ ನಮಗೆ ಮಾರ್ಕೆಟಿಗೆಲ್ಲ ಒಂದು ಟೈಮಿಂಗ್ ಅದ, ಯಾಕಂದ್ರೆ ಒಂದೇ ಸಲ ಸಿಗ್ಬೇಕು, ಮತ್ತೆ ಆ ಟೈಮ್ ಸ್ವಲ್ಪ ಮಾರ್ಕೆಟ್ ನೋಡ್ಕೊಂಡೆ ಎಲ್ಲ ಟೈಮಿಗೂ ಸ್ವಲ್ಪ ರೇಟ್ ಕೆಲವು ಟೈಮ್ನಲ್ಲಿ ಸಿಗುವುದು ಕಷ್ಟ, ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ. ಆದ್ರಿಂದ ನಾವೇನ್ ಮಾಡ್ತೇವೆ ಅಂದ್ರೆ ಈ ನಮಗೆ ಬೇಕಾದ ಟೈಮ್ನಲ್ಲಿ ಒಂದು ನೋಡ್ಕೊಂಡೆ ಅಂದಾಜು ಮಾಡ್ಕೊಂಡು ಮೆಡಿಸಿನ್ ಹಾಕೊಂಡೆ. ಏನ್ ಮೆಡಿಸಿನ್ ಹೇಗೆ ಹಾಕುದ? ಮೆಡಿಸಿನ್ ಅದಕ್ಕಾಗಿ ಇದಿದೆ, ಅದು ಹೂ ಸುಳಿಯೊಳಗೆ ಲಿಕ್ವಿಡ್ ಲಿಕ್ವಿಡ್ ಅಂದ್ರೆ ಅದು ಇದು 100 ml ಅಂತ ಒಂದು ಗಿಡಕ್ಕೆ ಸುಳಿಲಿ ಡ್ರೆಂಚಿಂಗ್ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಈಗ ಸುಳಿಯಲ್ಲಿ ಡ್ರಾಪ್ ಅನ್ನು ಹಾಕಬೇಕಿದ್ರೆ ಗಿಡಗಳಿಗೆ ಎಷ್ಟು ವಯಸ್ಸಾಗಿರ್ತದೆ ಅವಾಗ? 12 ತಿಂಗಳು ಆಗಿರ್ತದೆ. ಅದ ಹಾಕಿದ್ಮೇಲೆ ಎಲ್ಲೂ ಒಂದು ಒಂದೇ ಯೂನಿಫಾರ್ಮ್ ಆಗಿ ಒಂದೇ ಕಡೆ ಒಂದೇ ಸಲ ಬರುತ್ತೆ, 45-50 ದಿವಸದಲ್ಲಿ ಎಲ್ಲ ಹೂ ಬರ್ತದೆ, ಹೂ ಬಿಡ್ತದೆ. ಹೂ ಬಂದ ನಂತರ ಅದು ಹಣ್ಣಾಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು 3-3.5 ತಿಂಗಳು ಬೇಕಾಗ್ತದೆ. ಆಮೇಲೆ ಏನೇನು ಕೀಟ ಮತ್ತು ರೋಗಗಳು ಬಾಧಿಸ್ತವೆ ಮತ್ತು ಅವುಗಳ ನಿರ್ವಹಣೆ ಎಲ್ಲ ಹೇಗೆ? ಕೀಟಬಾಧೆ ಅಂದ್ರೆ ಈ ಬುಡದಲ್ಲಿ ಈ ಸ್ವಲ್ಪ ಗೊಬ್ಬರ ಹುಳ ಟೈಪ್ ಬೆಳೆ ಬೆಳೆ ಹುಳ ಗೊಣ್ಣೆ ಹುಳ ಆ ಹುಳ ಸಲುವಾಗಿ ಒಂದು ಈ ಜೂನ್ ಟೈಮಿಗೆ ಗಿಡದ ಎರಡನೇ ಇದರಲ್ಲಿ ಗರಿಯೊಳಗೆ ಒಂದು 50 ml ಆಗುವಷ್ಟು ಅದಂದ್ರೆ ಲಿಕ್ವಿಡ್ ಮಾಡ್ಕೊಂಡು ಈ ಕ್ಲೋರಿಪೈರಿಪಸ್ ಅಥವಾ ಅದನ್ನ ಒಂದು ನೀರಿಗೆ ಮಿಶ್ರಣ ಮಾಡ್ಕೊಂಡು ಒಂದೊಂದು 100 ml ಅಂತೆ ಗಿಡಕ್ಕೆ ಸೂರ್ಯಕಾಂತ ಹೋಗ್ತೇವೆ. ಅದು ಒಂದ್ ಟೈಮ್ ನಾನು ಮಾಡಿದ್ರೆ ಸಾಕಾಗ್ತದೆ. ಅದರಲ್ಲಿ ಮತ್ತೇನಾದ್ರು ಬೇಕು ಅಂದ್ರೆ ಫಂಗಿಸೈಡ್ ಪೌಡರ್ ಹಾಕ್ತೇವೆ. ಅದರೂ ಒಂದು ಈ ಬುಡ ಸ್ವಲ್ಪ ಕೊಳಿಗಿಳಿಬಾರ್ದು ಅಂತ. ಕೊಳಿಯುದಲ್ಲದೆ ಬೇರೆ ಏನಾದ್ರು ಸಮಸ್ಯೆ ಬರ್ತದೆ? ಬಾಕಿ ಏನು ಯಾವ್ದು ಸಮಸ್ಯೆ ಇಲ್ಲ. ಇಲ್ಲ, ಈಗ ಈ ಕಾಡು ಪ್ರಾಣಿಗಳಾಗ್ಬೋದು ಅಥವಾ ನವಿಲಾಗ್ಬಹುದು ಇಂತಹ ಸಮಸ್ಯೆಗಳೆಲ್ಲ ಬರುದಿಲ್ವ? ಕಾಡು ಪ್ರಾಣಿ ನವಿಲು ಏನ್ ಸಮಸ್ಯೆ ಇಲ್ಲ. ಮಂಗ ಅನ್ನ ಕಾಟ ಸ್ವಲ್ಪ ಆಗುತ್ತೆ, ಮತ್ತು ಹಂದಿಗಳ ಕಾಟನು ಸ್ವಲ್ಪ ಆಗುತ್ತೆ. ಏನ್ ಮಾಡ್ತೀರಿ ಅದಕ್ಕೆ? ಅದಕ್ಕೆ ನಾವು ಈ ಐಬೆಕ್ಸ್ ಬೇಲಿ ಮಾಡ್ಕೊಂಡಾಗಿದೆ, ಮತ್ತು ಸೈಡ್ ನಟ್ ಅನ್ನು ಸ್ವಲ್ಪ ಕೊಸು ತುಂಬ ಕವರ್ ಮಾಡ್ಕೊಂಡು ಕಟ್ಕೊಂಡು ಇದು ಮಾಡ್ತೇವೆ, ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೇವೆ. ಈಗ ಮೇಲು ಗೊಬ್ಬರವಾಗಿ ಏನಾದರೂ ಕೊಡಬೇಕಾಗ್ತದೆ ಅಥವಾ ಈ ದ್ರವ ರೂಪದಲ್ಲಿ ಕೊಡುವಂಥ ಗೊಬ್ಬರ ಸಾಕಾಗ್ತದೆ? ದ್ರವ ರೂಪದಲ್ಲಿ ಕೊಡುವಂಥದ್ದೇ ಸಾಕಾಗುತ್ತೆ. ಕೊಡಬೇಕು ಅಂದ್ರೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಮೇಲ್ ರೂಪದಲ್ಲಿ ಕೆಲವು ಅವ್ರವ್ರ ಇದ್ರ ಮೇಲೆ, ಕೃಷಿ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವು ಜನ ಈ ಬುಡದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಗುದ್ದ ಹುಡ್ಕೊಂಡು ಅಲ್ಲೇ ಇದು ಮಾಡ್ತಾರೆ, ಒಂದು ಸ್ವಲ್ಪ 100 g ಕೊಡ್ತಾರೆ. ನಾವೆಲ್ಲ ಬೆಳೀತಿರೋದು ಲಿಕ್ವಿಡ್, ಖಾಲಿ ಲಿಕ್ವಿಡ್ ಗೊಬ್ಬರ ನೀರು ಲಿಕ್ವಿಡ್ ನಿಂದ ಬೆಳೀತಾ ಇದ್ದೇವೆ. ಮೇಲಿಂದ ಯಾವ್ದು ಕೊಡ್ತಾ ಇಲ್ಲ ಗೊಬ್ಬರನ. ಈ ರಾಸಾಯನಿಕ ಗೊಬ್ಬರ ಅಲ್ಲದೆ ಹಟ್ಟಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇಂಥದನ್ನು ಕೂಡ ಹಾಕಿ ಬೆಳಿಬಹುದಾ? ಬೆಳಿಬಹುದು. ಅಂದ್ರೆ ಅದೇ ನಮ್ಮ ಅಲ್ಲ, ಇಳುವರಿನು ಕಡಿಮೆ ಆಗುತ್ತೆ, ನಮ್ಮ ಟೈಮಿಂಗ್ ಕಟಿಂಗ್ ಮಾಡ್ಲಿಕ್ಕೆ ಸಿಗುದಿಲ್ಲ. ಆಮೇಲೆ ಒಳ್ಳೆಯ ಗಾತ್ರದ ನೀವು ಈ ಅನಾನಸ್ ಅನ್ನ ಪಡಿಬೇಕಿದ್ರೆ ಏನ್ ಮಾಡಬೇಕು? ಈಗ ಒಂದು ಬುಡ ಒಳ್ಳೆ ಸ್ಟ್ರಾಂಗ್ ಆಗಿ ಬರಬೇಕಿದ್ರೆ ಏನ್ ಮಾಡಬೇಕು? ಅದೇ ಸಮಾನಾಂತರವಾಗಿ ಹಚ್ಚಬೇಕಾಗುತ್ತೆ ಗಿಡ. ಬಹಳ ಹತ್ತಿರ ಹಚ್ಚಿದ್ರೆ ಸ್ಟ್ರಾಂಗ್ ಆಗಿ ಬರೋದಿಲ್ಲ. ಗಿಡದಿಂದ ಗಿಡದ ಅಂತರ ಕರೆಕ್ಟ್ ಒಂದು 12-14 inches ಇದ್ರೆ ಒಳ್ಳೇದು. ಒಳ್ಳೆ ಗಿಡ ಸದೃಢವಾಗಿ ಬೆಳೆದು ಒಳ್ಳೆ ಇಳುವರಿ ಬರ್ತದೆ. ಆಮೇಲೆ ಈಗ ಮರಿ ಗಿಡವನ್ನು ಆಯ್ಕೆ ಮಾಡೋದು ಇದ್ರಲ್ಲಿ ಹೇಗೆ? ಮರಿ ಗಿಡ ಈಗ ಇರುವಂತಹ ಗಿಡದಲ್ಲಿ ಮರಿ ಗಿಡವನ್ನು ತಗೊಳ್ಳಿಕ್ಕೆ ಆಗ್ತದೆ? ಹಾ, ಆಗ್ತದೆ. ಅದು ಕಟಿಂಗ್ ಆದ ನಂತರ ಒಂದು 2-3 ನಂತರ ಮರಿ ಬರ್ಲಿಕ್ಕೆ ಚಾಲು ಆಗುತ್ತೆ. ಆ ಮರಿ ಗಿಡಗಳನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಈಗ ಸೈಡ್ ನಿಂದ ಬರುವಂತದ್ದು ಬರ್ತದೆ, ತುದಿಯಲ್ಲಿ ಬರುವಂತದ್ದು ಇರ್ತದೆ, ಯಾವ್ದನ್ನು ಉಪಯೋಗಿಸಿದ್ರೆ? ಅದು ಸೈಡ್ ನಿಂದ ಬರುವಂತದ್ದು. ಈಗ ಅನ್ನಸ್ ಕಾಯಿಗೆ ಬರುವಂತದ್ದೇನು ಉಪಯೋಗಿಸೋದಿಲ್ಲ ಯಾವುದು. ಈ ಗಿಡದಲ್ಲಿ ಯಾವ ಪಕ್ಕದಲ್ಲಿ ಬಂದ್ರೂ ಅದು ಎಲ್ಲದೂ ಸಸಿಯಾಗಿ ನಾವು ಇದು ಮಾಡ್ತೇವೆ. ಸಕ್ಕರ್ಸ್ ಅಂತ ಮಾಡ್ತೇವೆ, ಸ್ಲಿಪ್ ಅಂತ ಮಾಡ್ತೇವೆ. ಒಂದ್ 2-3 ಇದ್ದಲ್ಲಿ ಬರ್ತದೆ, ನಾವು ಕ್ವಾಲಿಟಿ ಮಾಡ್ಕೊಂಡೆ. ಈಗ ಅಂದ್ರೆ ಇದ್ರ ಈ ಎಲೆಯಲ್ಲಿ ಎಲ್ಲ ಮುಳ್ಳುಗಳು ಇರ್ತಾವ, ಆ ವೆರೈಟಿನ ಹೇಗೆ ಇದು? ಮುಳ್ಳು ಇಲ್ಲ, ಮುಳ್ಳಿಲ್ಲ ವೆರೈಟಿಲಿ, ಇದು ಏನು ತೊಂದರೆ ಇಲ್ಲ. ಆಮೇಲೆ ಈಗ ಕಾಯಿ ಹಣ್ಣಾಗುವಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ಏನಾದ್ರೂ ಮೂಡೆ ಕಟ್ಟುವುದು ಅಂತ ಹೇಳ್ತೀವಲ್ಲ, ಅದನ್ನೇ ಗರಿಯನ್ನ ಕಟ್ಟುವಂತದ್ದು, ಅಂತದೇನಾದ್ರು ಮಾಡ್ಬೇಕಾಗ್ತದ? ಇಲ್ಲ, ಅಂತದೇನು ಮಾಡುವಂತದಿಲ್ಲ. ಈ ಬೇಸಿಗೆಲ ಕಟಿಂಗ್ ಬರುವಂಗಿದ್ರೆ ಸ್ವಲ್ಪ ಈ ಹುಲ್ಲನ್ನ ಅಥವಾ ಕರಡನ್ನ ಸಿಂಬೆ ಮಾಡಿ ಆ ಸುಳಿಯೊಳಗೆ ಇಡ್ತೇವೆ. ಅದು ಈ ಬಿಸಿಲಿಗೆ ಕಾಯಿ ಸುಡುತ್ತದ ಅಂತ ಇದ್ ಮಾಡ್ತೇವೆ. ಜನವರಿ ಒಳಗೆ ಕಟಿಂಗ್ ಆದ್ರೆ, ಈ ಡಿಸೆಂಬರ್ ಇಂದ ಜನವರಿ ಒಳಗಡೆ ಕಟಿಂಗ್ ಆಯ್ತು ಅಂದ್ರೆ ಅದು ಅವಶ್ಯಕತೆ ಇಲ್ಲ. ಆ ಹುಲ್ಲು ಸಿಂಬ ಮಾಡಿ ಮುಚ್ಚುವಂತ ಅವಶ್ಯಕತೆ ಇಲ್ಲ. ಈ ಬ್ಯಾಸಿಗೆಯಲ್ಲಿ ಏಪ್ರಿಲ್ ಮೇ ಇಂಥ ಟೈಮಿಗೆಲ್ಲ ಕಟಿಂಗ್ ಬರ್ತದ ಅಂತ ಆ ಟೈಮಿಗೆ ಮುಚ್ಚಲೇಬೇಕಾಗ್ತದೆ, ಬಿಸಿಲು ತಾಪದಿಂದ ಸುಡ್ತದ. ಈಗ ಹೆಚ್ಚು ಬೇಡಿಕೆ ಮತ್ತು ಬೆಲೆ ಸಿಗುವಂತ ಒಂದು ಸಮಯ ಯಾವುದು? ನವೆಂಬರ್ ತಿಂಗಳಿಂದ ಏಪ್ರಿಲ್ ತನಕನು ಸ್ವಲ್ಪ ಒಳ್ಳೆ ಬೇಡಿಕೆ ಸಿಗುವಂತ ಸಂದರ್ಭನೇ. ಈ ಮೈನಣ್ಣು ಸೀಸನ್ ಚಾಲು ಆದ ನಂತರ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ಮೈನ್ ಇದು ಕಡಿಮೆ ಇದ್ದಾಗ ಇದು ಸ್ವಲ್ಪ ಚೆನ್ನಾಗಿ ರೇಟ್ ಒಳ್ಳೆ ಚೆನ್ನಾಗಿರುವ ಬೆಲೆ ಅಂದ್ರೆ ಎಷ್ಟು ಸಿಗ್ತದೆ? ನಮಗೆಲ್ಲ ನಾವೀಗ ಸಿಕ್ಕಿದ ಪ್ರಕಾರ ನಮಗೆ 1 kg 20-25 rupees ಸಿಗ್ತದೆ 1 kg. ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರಾಟ ವ್ಯಾಪಾರಸ್ಥರು ಬರ್ತಾರೆ, ನಾವು ಅವರಿಗೆ ತಿಳಿಸಿದ್ರಾಯ್ತು ನಮ್ಮಲ್ಲಿ ಹೀಗೆ ಅನ್ನಸ್ ಇದೆ ಅಂತ, ಬಂದು ನೋಡ್ಕೊಂಡು ವ್ಯಾಪಾರ ಮಾಡೋದು. ಒಂದ್ಸರಿ ಬಂದ್ರೆ ಒಂದು ಲಾರಿ ಲೋಡ್ ಬೇಕು ಅಂತ ಹೇಳಿದ್ರು? ಇಲ್ಲ ಇಲ್ಲ, ಹಾಗೇನಿಲ್ಲ, ಎಷ್ಟಿದ್ರು ಹೋಯ್ತಾರ, 10 quintal ಇದ್ರು ಹೋಯ್ತಾರ, 1 load ಇದ್ರೂ ಹೋಯ್ತಾರ, ಏನ್ ತೊಂದರೆ ಇಲ್ಲ. ಒಟ್ಟು ಖರ್ಚು ಎಷ್ಟು ಬರ್ತದೆ ಈಗ 1 acre ಪ್ರದೇಶದಲ್ಲಿ ಮಾಡೋದಿದ್ರೆ, ಮತ್ತೆ ಎಷ್ಟರ ಮಟ್ಟಿಗೆ ಇದು ಲಾಭದಾಯಕ ಅಂತ? ವರ್ಷ ಹಚ್ಚಬೇಕಿದ್ರೆ ಸ್ವಲ್ಪ ಖರ್ಚು ಬರುತ್ತೆ, ಯಾಕಂದ್ರೆ ಭೂಮಿ ಸಿದ್ಧತೆ, ಮತ್ತೆ ನಾವು ನೀರನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ, ಡ್ರಿಪ್ ಮಾಡ್ಕೊಳ್ಬೇಕಾಗ್ತದೆ, ಮತ್ತೆ ಸಸಿಯನ್ನು ಕಿಮ್ಮತಿ ತರಬೇಕಾಗ್ತದೆ. ಆದ್ರಿಂದ 1 acre ಒಂದೂವರೆ ಲಕ್ಷ ರೂಪಾಯಿ ಲೆಕ್ಕ ಬೇಕಾಗುತ್ತೆ. ಒಂದು ಕಟಿಂಗ್ ಮಾಡೋ ಹಂತದವರಿಗೂ ಒಂದೂವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಈಗ ಒಂದು ಸರಿ ಅನಾನಸು ಕೃಷಿಯನ್ನು ಮಾಡಿದ ನಂತರ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೋ ಅಥವಾ ಮುಂದಿನ ಬೆಳೆಗಳಿಗೆ ಏನಾದ್ರೂ ತೊಂದರೆ ಆಗ್ತದ? ಮುಂದಿನ ಬೆಳೆಗೆ ಏನೋ ತೊಂದರೆ ಏನೂ ಆಗೋದಿಲ್ಲ, ಆದರೆ ಸ್ವಲ್ಪ ಗ್ಯಾಪ್ ಕೊಡಬೇಕಾಗ್ತದೆ. ಮುಂದೆ ಯಾಕೆ ಕೊಡಬೇಕು? ಮಣ್ಣು ಸ್ವಲ್ಪ ಈ ರಾಸಾಯನಿಕ ಮತ್ತು ನಾವು ಈ ಕಳೆನಾಶಕ ಉಪಯೋಗಿಸೋದ್ರಿಂದ ಮಣ್ಣು ಹಾಳಾಗಿರುತ್ತೆ. ಮಣ್ಣು ಸ್ವಲ್ಪ ಇದಾಗಿರ್ತದೆ, ಹಾರ್ಡಾಗಿ ಅದರಲ್ಲಿ ಎರೆಹುಳು ಇದೆಲ್ಲ ಇದಾಗಿರ್ತದೆ, ಎರೆಹುಳು ಸತ್ತಿರ್ತದೆ ಸ್ವಲ್ಪ. ಅದನ್ನು ಗ್ಯಾಪ್ ಕೊಟ್ಟಾಗ ಮತ್ತೆ ಮಣ್ಣು ಒಂದೆರಡು ವರ್ಷದಲ್ಲಿ. ಅನಾನಸು ಕಟಾವಾದ ನಂತರ ಬಾಳೆಗಿಡವೋ ಅಥವಾ ಜೋಳವೋ ಇಂಥದ್ದೇನಾದ್ರು ಹಾಕೋಬಹುದಾ? ಹಾಂ, ಇದು ಬಾಳೆಗಿಡ ಇವೆಲ್ಲ ಹಾಕಿದರೆ ಏನು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ಈಗ ಖರ್ಚು ವೆಚ್ಚದ ಬಗ್ಗೆ ಹೇಳಿ ಸ್ವಲ್ಪ. ಈಗ ಪ್ರಾರಂಭದಲ್ಲಿ ನೀವು ಗಿಡಗಳಿಗೂ ಕೂಡ ಕೊಡಬೇಕಾಗ್ತದೆ, ಭೂಮಿಯ ಸಿದ್ಧತೆ, ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿರಿ. ಎರಡು ಮತ್ತು ಮೂರನೇ ಬೆಳೆಗೆಲ್ಲ? ಎರಡನೇ ಮೂರನೇ ಬೆಳೆಗೆ ಅಂದರೆ ಅದೇ ಈಗ ನಾವು ನಾಟಿ ಮಾಡಿದಲ್ಲೇ ಎರಡು ಬೆಳೆ ಬರುವಾಗ ನಾಟಿ ಮಾಡಿದರೆ ಸ್ವಲ್ಪ ಮಣ್ಣನ್ನು ಒಂದು ನಾಲ್ಕು ಅಂಗಳ ಮಣ್ಣನ್ನು ಕಂತ ಮಾಡಿ ಸಸಿ ನೆಡೋದ್ರಿಂದ ಎರಡನೇ ಕಟಿಂಗಿಗೂ ಬಿಟ್ಕೊಳ್ಬೋದು ನಾವು. ಮತ್ತು ಮಣ್ಣು ಸ್ವಲ್ಪ ಏರಿಸ್ಕೊಟ್ಟಿದ್ರೆ ಎರಡು ಕಟಿಂಗ್ ಮಟ್ಟ ಮಾಡ್ಬೋದು. ಎರಡನೇ ಕಟಿಂಗ್ನಲ್ಲಿ ನಾವೇನು ಅಂದರೆ ಅದು ಬಂದಂಥ ಮರಿ ಹಿಳ್ಳನ್ನೇ ನಾವು ಅದನ್ನೇ ಅಲ್ಲ ಅದನ್ನ ನಾಟಿ ಮಾಡುವಂತ ಕೆಲಸ ಇಲ್ಲ, ಅದು ಬಿಟ್ಟುಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಕೊಟ್ಟುಕೊಂಡು ಅದು ಇದು ಮಾಡ್ಬೋದು. ಇದೇ ರೀತಿ ಗೊಬ್ಬರ ಇದನ್ನು ನಿರ್ವಹಣೆ ಮಾಡಿಕೊಂಡು ಇದು ಮಾಡ್ಬೋದು. ಈಗ ಹೊಸದಾಗಿ ನಾಟಿ ಮಾಡುವುದಕ್ಕೂ ಎರಡನೇ ಬೆಳೆ ತೆಗೆಯುವುದಕ್ಕೂ ಏನಾದರೂ ವ್ಯತ್ಯಾಸ ಉಂಟು ಹಿಳ್ಳಲ್ಲಿ? ಸ್ವಲ್ಪ ವ್ಯತ್ಯಾಸ ಅಲ್ಲ, ಕಡಿಮೆ ಆಗ್ತದೆ, ಕಡಿಮೆ ಆಗ್ತದೆ. ಯಾಕಂದರೆ ನಾಟಿ ಮಾಡೋ ಕೆಲಸ ಇಲ್ಲ. ಈಗ ಮೊದಲಿನಲ್ಲಿ 100 ಕ್ವಿಂಟಲ್ ಬಂದರೆ ಎರಡನೇದಲ್ಲಿ ಎಷ್ಟು ಬರ್ತದೆ? ಸ್ವಲ್ಪ ಕಡಿಮೆ ಆಗ್ತದೆ, ಹಾಂ, ಒಂದು 80% ಬರ್ತದೆ. ಇನ್ನು ಫಸ್ಟ್ನಲ್ಲಿ 100 ಬಂದರೆ ಇದು ಒಂದು 75-80% ಬರ್ತದೆ. ಸಾಮಾನ್ಯ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದೆ ಅಂತಂದ್ರೆ ಎವರೇಜ್ ತಗೊಂಡ್ರೆ ಒಂದು ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ತಗೊಂಡ್ರೆ ಎಷ್ಟು ಖರ್ಚು ಬರ್ಬೋದು ಒಂದು ಎಕರೆಗೆ? 1,00,000 ಒಂದೊಂದೂವರೆ ಲಕ್ಷ ಬೇಕು ಇನ್ವೆಸ್ಟ್ಮೆಂಟ್ ಮಾಡ್ದಂಗಿರ್ತದೆ. ಸ್ವಲ್ಪ ಕೆಲವು ದಿನ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ, ಗೊಬ್ಬರ ಜಾಸ್ತಿ ಹಾಕ್ಬೋದು. ಹಾಂ, ಸ್ವಲ್ಪ ಗೊಬ್ಬರ ಇವೆಲ್ಲ ಟಾನಿಕ್ ಗಿಣಿಕೆಲ್ಲ ಸ್ಪ್ರೇ ಕೊಡ್ತಾರೆ ಕೆಲವು ಜನ, ಅದೆಲ್ಲ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 25 ರೂಪಾಯಿ ಕಿಲೋಗೆ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಸಿಗ್ತದೆ? 25 ಒಂದು ಕಾಯಿಗೆ. ಅದು ಎವರೇಜ್ ಬಂದಾಗ 2 ಕೆಜಿ ಹಿಂಗೆ ಬಂದರೆ ಒಂದು ಗಿಡದಲ್ಲಿ 50 ರೂಪಾಯಿ ಸಿಗುತ್ತೆ. 2.5 ಕೆಜಿ ಬಂದರೆ ಮತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ. 2.5-3 ಕೆಜಿ ಬಂತಂದ್ರೆ ಮತ್ತು ಜಾಸ್ತಿ ಇನ್ಕಮ್ ಆಗುತ್ತೆ. ಕಡಿಮೆ ಬಂದರೆ ಅಷ್ಟು ಇನ್ಕಮ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲ, ಇನ್ಕಮ್ ಅಂದ್ರೆ ಈಗ ಒಂದು ಎಕರೆಗೆ 1,50,000 ನೀವು ಖರ್ಚು ಮಾಡಿದರೆ ಒಂದು 2.5-3 ಲಕ್ಷ ಆದಾಯ ಬರ್ತದ? ಜಾಸ್ತಿ ಬರ್ತದೆ, ಜಾಸ್ತಿ ಬರ್ತದೆ. 6-7 ಲಕ್ಷ ರೂಪಾಯಿ ಮಟ ಆದಾಯ ಬರ್ತದೆ. ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಷ್ಟ ಆಗೋದಿದೆಯಾ? ನಷ್ಟ ಏನು ಆಗುವಂಥದ್ದು ಏನೋ ಯಾವುದೂ ಇಲ್ಲ ಹೆಚ್ಚಿಗೆ. ಈ ಪ್ರಾಣಿಗಳ ಕಾಟದಿಂದ ಏನಾದರೂ ನಷ್ಟ ಆಗುವಂಥದ್ದಿದ್ರೆ ಅಷ್ಟು ಬಿಟ್ಟರ ಮೇಲೆ ಮಳೆ ವೈಪರೀತ್ಯದಿಂದ ತೊಂದರೆ ಆಗ್ತದೆ. ಏನಂತ ಏನು ಸಮಸ್ಯೆ ಇಲ್ಲ, ಅಂತ ಏನು ಸಮಸ್ಯೆ ಬರೋದಿಲ್ಲ ಮಳೆಯಿಂದ. ಅದೇ ನೆಲ ಹಕ್ಕಲ್ ನೆಲ ಆಗಿದ್ರೆ ಮಳೆ ಆದರೆ ಏನು ಸಮಸ್ಯೆ ಬರೋದು. ಈ ತಗ್ಗಿನ ನೆಲ ಎಲ್ಲ ಆದರೆ ಮಳೆಯಿಂದ ಸ್ವಲ್ಪ ತೊಂದರೆ ಆಗ್ತದೆ. ಈಗ ಮಿಶ್ರ ಬೆಳೆಯಾಗಿ ಇದನ್ನು ಅನಾನಸನ್ನು ಬೆಳೆಯುವುದಕ್ಕೆ ಅವಕಾಶ ಇದೆಯೋ ಅಥವಾ ಪ್ರತ್ಯೇಕವಾಗಿ ಬೆಳೆದ್ರೆ ಒಳ್ಳೇದಾ? ಮಿಶ್ರ ಬೆಳೆಯಾಗೋ ಬೆಳೆಯಲಿಕ್ಕೆ ಅವಕಾಶ ಇದೆ. ಈಗ ಅಡಿಕೆ ಸಸಿಯನ್ನು ಹಚ್ಚಬಹುದು, ಅಡಿಕೆ ಸಸಿ ಹಚ್ಚಿಕೊಂಡೆ ಅನ್ನಸನ್ನು ಇದು ಮಾಡಬಹುದು. ಪ್ರಾರಂಭಿಕ ವರ್ಷಗಳಲ್ಲಿ ದೊಡ್ಡ ಮರಗಳಾದ ನಂತರ ಅಷ್ಟು ನೆರಳಾಗ್ತದೆ. ಅಷ್ಟು ತೆಂಗಿನ ತೋಟದಲ್ಲಿ ಪ್ರಯತ್ನ ಮಾಡಬಹುದು, ತೆಂಗಿನ ತೋಟದಲ್ಲಿ ಪ್ರಯತ್ನ ಮಾಡಿ ನೋಡಬಹುದು. ಒಳ್ಳೆಯದು ಗಜಾನನ ನಾರಾಯಣ ನಾಯ್ಕಿ ಅವರೇ, ಅನಾನಸು ಕೃಷಿಯನ್ನು ಬಹಳ ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅನಾನಸ್ ಕೃಷಿ ಅನುಭವ ಈ ಕುರಿತು ಶಿರಸಿ ತಾಲೂಕಿನ ಉಂಚಳ್ಳಿಯ ಗಜಾನನ ನಾರಾಯಣ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी। पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಈಗ ಕೇಳಿ ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಪ್ಯಾಷನ್ ಫ್ರೂಟ್ ಇದು ಶರಬತ್ತು ಹಣ್ಣು ಅನ್ನುವುದಾಗಿಯೂ ಕೂಡ ಗುರುತಿಸಿಕೊಂಡಿರುವಂತಹ ವಿಶಿಷ್ಟ ಆರೋಗ್ಯ ಪೂರಕ ಹಣ್ಣು ನಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗುವಂತಹ ನಾರಿನ ಅಂಶವನ್ನು ಹೊಂದಿರುವಂತಹದ್ದು ಈ ಹಣ್ಣಿನ ವಿಶೇಷತೆ. ಇದರ ಸಿಪ್ಪೆಯು ಸುಮಾರು 70% ನಾರಿನ ಅಂಶವನ್ನು ಹೊಂದಿದೆ. ಈ ವಿಶಿಷ್ಟ ಗುಣದಿಂದಾಗಿ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದಕ್ಕೆ ಬಹಳ ಒಳ್ಳೆಯದು. ಅಲ್ಲದೆ ಮಧುಮೇಹ ಹೊಂದಿರುವವರು ಕೂಡ ಇದನ್ನು ಸೇವಿಸಬಹುದಾಗಿದ್ದು ಮಧುಮೇಹವನ್ನು ನಿಯಂತ್ರಿಸುವುದಕ್ಕೆ ಇದು ಸಹಕಾರಿಯಾಗ್ತದೆ. ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗ್ತದೆ. ಅಲ್ಲದೆ ಮೂಲವ್ಯಾಧಿ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿ ಇದು ಬಹಳ ಪರಿಣಾಮಕಾರಿ. ಆಹಾರವು ಜೀರ್ಣವಾಗುವಲ್ಲಿ ಸಹಕಾರಿ. 100 ಗ್ರಾಂ ಪ್ಯಾಷನ್ ಫ್ರೂಟ್ ಕೇವಲ 10 ಗ್ರಾಂನಷ್ಟು ಸಕ್ಕರೆ ಅಂಶವಿರುತ್ತದೆ, ಆರೋಗ್ಯಕ್ಕೆ ಬಹಳ ಸಹಕಾರಿ. ಅಲ್ಲದೆ ಇದರಲ್ಲಿ ಕೆರೋಟಿನ್ ಅಂಶ ಇರುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ವಿಟಮಿನ್ ಎ ಜೀವಸತ್ವ ಮತ್ತು ವಿಟಮಿನ್ ಸಿ ಜೀವಸತ್ವವನ್ನು ಹೊಂದಿದೆ. 43% ದಿನಕ್ಕೆ ಬೇಕಾದ ವಿಟಮಿನ್ ಎಯು ಈ ಹಣ್ಣನ್ನು ಸೇವಿಸುವುದರಿಂದ ದೊರೆಯುತ್ತದೆ. 20% ಕಬ್ಬಿಣ ಅಂಶ, 9.5% ತಾಮ್ರದ ಅಂಶ 100 ಗ್ರಾಂ ಪ್ಯಾಷನ್ ಫ್ರೂಟ್ ಹೊಂದಿರುತ್ತದೆ. ಕಡಿಮೆ ಕ್ಯಾಲರಿಯನ್ನು ಹೊಂದಿದ್ದು ದಿನಕ್ಕೆ ಬೇಕಾಗುವ 18% ಕಾರ್ಬೋಹೈಡ್ರೇಟ್ ಅಂಶವನ್ನು ಒದಗಿಸುತ್ತದೆ. ಯಾವುದೇ ಪ್ರಮಾಣದಲ್ಲಿ ಸೋಡಿಯಂ ಅನ್ನು ಒಳಗೊಂಡಿರುವುದಿಲ್ಲ. 7% ಪೊಟ್ಯಾಸಿಯಂ ಹೊಂದಿರುತ್ತದೆ. ಅಸ್ತಮವನ್ನು ನಿಯಂತ್ರಿಸುವಲ್ಲಿ ಕಂದು ಬಣ್ಣದ ಪ್ಯಾಷನ್ ಫ್ರೂಟ್ ಸಹಾಯ ಮಾಡುತ್ತದೆ. ಆದರೆ ಹೇಗೆ ಪ್ರತಿಯೊಂದು ವಸ್ತುವು ಧನಾತ್ಮಕ ಮತ್ತು ಋಣಾತ್ಮಕ ಭಾವವನ್ನು ಹೊಂದಿರುತ್ತವೆಯೋ ಹಾಗೆ ಶರಬತ್ತು ಹಣ್ಣು ಸಹ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದಾಗಿದೆ. ಇದರ ನಿದ್ದೆ ತರಿಸುವ ಗುಣವು ಕೆಲವೊಂದು ಬಾರಿ ಅಮಲಿನಂತೆ ಕಾರ್ಯವಹಿಸಬಹುದು. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಎನ್ನುವುದನ್ನು ತಿಳಿದು ಸೇವಿಸುವಂತಹದ್ದು ಒಳ್ಳೆಯದು. ಗೋಧಿ ಹುಲ್ಲಿನ ರಸ ಆರೋಗ್ಯ ವರ್ಧನೆಗೆ ಸಹಕಾರಿ. ಗೋಧಿ ಹುಲ್ಲಿನ ರಸವು ರೋಗಿಗಳಿಗೆ ಭೂಲೋಕದ ಸಂಜೀವಿನಿ ಎಂದು ಹೇಳಲಾಗಿದೆ. ಇದನ್ನು ಹಸಿರು ರಕ್ತ ಎಂದು ಕೂಡ ಕರೆಯಲಾಗುತ್ತದೆ. ಗೋಧಿ ಹುಲ್ಲಿನಲ್ಲಿರುವ ಕ್ಲೋರೋಫಿಲ್ ಮನುಷ್ಯರಲ್ಲಿರುವ ಹಿಮೋಗ್ಲೋಬಿನ್ ಅನ್ನು ಹೋಲುತ್ತದೆ. ಹೀಗಾಗಿ ರಕ್ತಹೀನತೆಗೆ ಇದು ದಿವ್ಯವಾದಂತಹ ಔಷಧವೆಂದು ನಂಬಲಾಗಿದೆ. ಇದರ ಪರಿಣಾಮಕಾರಿತ ವಿಜ್ಞಾನಿಗಳು ಗೋಧಿ ಹುಲ್ಲಿನ ರಸದ ಕುರಿತು ಹಲವಾರು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. ಈ ರೀತಿ ಇಸ್ರೇಲ್ ನಡೆದ ಸಂಶೋಧನೆ ತಿಳಿಸುವುದೇನೆಂದರೆ ಸ್ತನ ಕ್ಯಾನ್ಸರ್ ರೋಗಿಗಳಿಗೆ ಪ್ರತಿ ದಿವಸ 60 cc ಗೋಧಿ ಹುಲ್ಲಿನ ರಸವನ್ನು ನೀಡಿದಾಗ ಅವರ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ ಆಗಿರುವುದು ಕಂಡುಬಂದಿದೆ. ಗೋಧಿ ಹುಲ್ಲನ್ನು ಮನೆಯ ಅಂಗಳದಲ್ಲಿ, ತೋಟದಲ್ಲಿ ಅಥವಾ ಹಿತ್ತಲಲ್ಲಿ ಬೆಳೆಯಬಹುದು. ನಗರಗಳಲ್ಲಿ ಜಾಗದ ಅಭಾವವಿದ್ರೂ ಟ್ರೇಗಳಲ್ಲಿ ಅಥವಾ ಮಣ್ಣಿನ ಕುಂಡಗಳಲ್ಲಿಯೂ ಕೂಡ ಇದನ್ನು ಬೆಳೆಯಬಹುದು. ಶಕ್ತಿಯುತ ಗೋಧಿ ಬೀಜಗಳನ್ನು ಯಾವುದೇ ರಾಸಾಯನಿಕ ಬಳಸದೆ ಸಾವಯವ ಮಣ್ಣಿನಲ್ಲಿ ಬಿತ್ತಬೇಕು. ನಿಯಮಿತವಾಗಿ ನೀರನ್ನು ಹಾಕ್ತಾ ಇರಬೇಕು. 8-9 ದಿವಸಗಳಲ್ಲಿ ಹಸಿರು ಗೋಧಿ ಹುಲ್ಲು ಸೇವನೆಗೆ ಸಿದ್ಧವಾಗ್ತದೆ. ಗೋಧಿ ಹುಲ್ಲನ್ನು ಕತ್ತರಿಸಿ ಅಥವಾ ಬೇರು ಸಹಿತ ಕಿತ್ತು ನೀರಿನಲ್ಲಿ ಚೆನ್ನಾಗಿ ತೊಳೆದು ಜಜ್ಜಿ ರಸವನ್ನು ತೆಗೆದು 1/2 ಗ್ಲಾಸ್ನಷ್ಟು ರಸವನ್ನು ಸೇವಿಸಬಹುದು. ರಸ ತೆಗೆಯುವುದಕ್ಕೆ ಮಿಕ್ಸರ್ ಅನ್ನು ಕೂಡ ಬಳಸಬಹುದು. ಬೀಟಾ ಕೆರೋಟೀನ್, ಜೀವಸತ್ವ ಬಿ ಮತ್ತು ಸಿ ಮತ್ತು ಕೆ, ಪೊಟ್ಯಾಸಿಯಂ, ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ಅವಶ್ಯಕ ಅಮೈನೋ ಆಸಿಡ್ಗಳು ಮತ್ತು 30ಕ್ಕೂ ಹೆಚ್ಚು ಎನ್ಝೈಮ್ಸ್ಗಳನ್ನು ಗೋಧಿ ಹುಲ್ಲಿನ ರಸದಲ್ಲಿದೆ. ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಯಲ್ಲಿ 400 ಕ್ಯಾನ್ಸರ್ ರೋಗಿಗಳಿಗೆ ಗೋಧಿ ಹುಲ್ಲಿನ ರಸವನ್ನು ನೀಡಿ ಪರೀಕ್ಷಿಸಿದಾಗ ರೋಗಿಗಳ ಆರೋಗ್ಯದಲ್ಲಿ 50%-ಷ್ಟು ಚೇತರಿಕೆ ಉಂಟಾಗಿತ್ತು. ಕಣ್ಣು, ಹಲ್ಲು, ಕೂದಲಿಗೆ ಗೋಧಿ ಹುಲ್ಲಿನ ರಸ ಬಹಳ ಪ್ರಯೋಜನಕಾರಿ. ಅಕಾಲ ಬಿಳಿ ಕೂದಲಾದವರು ಕೆಲವು ತಿಂಗಳು ಕಾಲ ಗೋಧಿ ಹುಲ್ಲಿನ ರಸವನ್ನು ಸೇವಿಸಿದರೆ ಕೂದಲು ಕಪ್ಪಗಾಗ್ತದೆ. ರಕ್ತಹೀನತೆಯಿಂದ ಬಳಲುವವರು ಸೇವಿಸಿದರೆ ರಕ್ತ ವೃದ್ಧಿಯಾಗ್ತದೆ.

ತಿನ್ನಲು ನಾ ಪೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಪೋದೆ ರಸದಳಿ ಕಬ್ಬೆಂದು ತಿನ್ನಲು ನಾ ಪೋದೆ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ರಸದಳಿ ಕಬ್ಬೆಲ್ಲ ವಿಷವಾಯ್ತು ಹರಿಯೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ನಾ ಸಾಯುವತ್ತಿಗೆ ನೀ ಕಾಯೋ ಹರಿಯೇ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ನಾಸಾಯುವತ್ತಿಗೆ ನೀ ಕಾಯೋ ಹರಿಯೇ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡಿ ಮಾನ ಪೋರೆ ತ್ರಿಪುರ ಹರಿಹರನೇ ಕೃಪೆ ಮಾಡಿ ಮಾನ ಪೋರೆ ತ್ರಿಪುರ ಹರಿಹರನೇ ಕೃಪೆ ಮಾಡ ಮನು ಪೋರೆ ತ್ರಿಪುರಾರಿ ಹರನೇ ಕೃಪೆ ಮಾಡ ಮನ ಪೋರೆ ತ್ರಿಪುರಾರಿ ಹರನೇ ಬಾಣನ ಮನೆ ಬಾಗಿಲ ಕಾಯುವವನೇ ಬಾಣನ ಮನೆ ಬಾಗಿಲ ಕಾಯುವವನೇ ಬಾಣನ ಮನೆ ಬಾಗಿಲ ಕಾಯ್ದವನೇ ಬಾಣನ ಮನೆ ದಾನವರಿಗೆ ಪ್ರಾಣಲಿಂಗ ಕೊಟ್ಟವನೇ ದಾನವರಿಗೆ ಪ್ರಾಣಲಿಂಗ ಕೊಟ್ಟವನೇ ದಾನವರಿಗೆ ಪ್ರಾಣಲಿಂಗ ಕೊಟ್ಟವನೇ ದಾನವರಿಗೆ ಪ್ರಾಣಲಿಂಗ ಕೊಟ್ಟವನೇ ಕೃಪೆ ಮಾಡ ಕೃಪೆ ಮಾಡೋ ಕೃಪೆ ಮಾಡ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡೋ ಕೃಪೆ ಮಾಡೋ ಕೃಪೆ ಮಾಡೋ ಶಿವನೇ ಕೃಪೆ ಮಾಡ ಮಾನ ಪೋರೆ ತ್ರಿಪುರ ಹರಿಹರನೇ ಕೃಪೆ ಮಾಡ ಮಾನ ಪೋರೆ ತ್ರಿಪುರ ಹರಿಹರನೇ ಕೃಪೆ ಮಾಡ ಮಾನ ಪೋರೆ ತ್ರಿಪುರಾರಿ ಹರನೇ ಕೃಪೆ ಮಾಡ ಮಾನ ಪೋರೆ ತ್ರಿಪುರಾರಿ ಹರನೇ ತ್ರಿಶೂಲಧಾರಿಯೇ ಗೌರಿ ಶಂಕರನೇ ತ್ರಿಶೂಲಧಾರಿಯೇ ಗೌರಿ ಶಂಕರನೇ ತ್ರಿಶೂಲಧಾರಿಯೇ ಗೌರಿ ಶಂಕರನೇ ತ್ರಿಶೂಲಧಾರಿಯೇ ಗಜಮುಖ ಗಣಪತಿ ಶ್ರೀ ಮಂಜುನಾಥನೇ ಗಜಮುಖ ಗಣಪತಿ ಶ್ರೀ ಮಂಜುನಾಥನೇ ಗಜಮುಖ ಗಣಪತಿ ಶ್ರೀ ಮಂಜುನಾಥನೇ ಗಜಮುಖ ಗಣಪತಿ ಶ್ರೀ ಮಂಜುನಾಥ ಮಾಡ